ಕಾಲೇಜುಗಳಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಡ್ಡಾಯಗೊಳಿಸಿದ ರಾಜ್ಯ ಸರ್ಕಾರ. ರಾಜ್ಯದ ವಿವಿಧೆಡೆ ಸಾರ್ವಜನಿಕರಿಗೆ ರಕ್ಷಣೆ ಹಿನ್ನೆಲೆ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಬೇಗ ಮಾಡ್ಕಣೋ ಪ್ಲೀಸ್ ಬೇಗ. ಬೇರೆ ಯಾವ್ದಾದ್ರು ಮ್ಯಾಚ್ ಇದೆಯಾ? ಹಾಗೆ ಇದೆ ಕಣೋ, ಅಜ್ಜನ ಜೊತೆ ಬ್ಯಾಂಕ್ ಹೋಗೋಕಿದೆ. ಹಾ ಕಣೋ, ವಯಸ್ಸಾದ್ರೆ ರನ್ನರ್ ಬೇಕೇ ಬೇಕು. ಆದ್ರೆ ಬ್ಯಾಂಕಿಂಗ್ ನಲ್ಲಿ ಬೇಡ. ಅದೇ ತರಹ RBI ಹೇಳ್ತಾ ಇದೆ, ಸೀನಿಯರ್ ಸಿಟಿಸನ್ಸ್ ಎಲ್ಲಕ್ಕಿಂತ ಮೊದಲು. ನಿಮ್ಮ ವಯಸ್ಸು 70ಕ್ಕಿಂತ ಹೆಚ್ಚಿದ್ರೆ, ವಿಕಲಾಂಗರಾಗಿದ್ರೆ, ನಿಮ್ಗೆ ಬ್ಯಾಂಕ್ಗೆ ಹೋಗಲು ಆಗದಿದ್ರೆ ಬ್ಯಾಂಕೇ ನಿಮ್ಮ ಹತ್ತಿರ ಬರುತ್ತೆ, ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ. ಸೀನಿಯರ್ ಎಲ್ಲಕ್ಕಿಂತ ಮೊದಲು RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹಿಳೆ ಮಂಗಳಮ್ಮ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಎಚ್ ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನು ಸಹ ಆಲಿಸಬಹುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಪ್ರಗತಿಪರ ರೈತ ಮಹಿಳೆ ಮಂಗಳಮ್ಮ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಎಲ್ಲ ಆತ್ಮೀಯ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಪ್ರತಿ ವಾರ ನಾವು ಕೃಷಿಯಲ್ಲಿ ಪ್ರಗತಿ ಸಾಧಿಸಿದಂತಹ ಪ್ರಗತಿಪರ ಕೃಷಿಕರನ್ನು, ಪ್ರಗತಿಪರ ಕೃಷಿಕ ಮಹಿಳೆಯರನ್ನು ನಾವು ಸಂದರ್ಶನ ಮಾಡ್ತಾ ಇರ್ತೇವೆ. ಇವತ್ತು ಕೂಡ ಒಬ್ಬ ಅಂತಹ ಕೃಷಿಕ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಇವರು ತಮ್ಮದೇ ಆದ ಕೃಷಿಯನ್ನು ಮಾಡ್ತಾ ಇವತ್ತು ಒಂದು ಪರಿಶ್ರಮದ ಜೀವನದಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಹಾಗಿದ್ರೆ ಬನ್ನಿ, ಇವರ ಒಂದು ಅನುಭವ ಇವತ್ತು ನಾವು ಹಂಚಿಕೊಳ್ಳೋಣ. ಮಂಗಳಮ್ಮ ಗೋವಿಂದರಾಜ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಂಗಳಮ್ಮ, ತಾವು ಯಾವೂರಿಂದ ಬಂದಿರಿ, ಏನು ಮಾಡ್ತಾ ಇದ್ದೀರಿ, ಒಂದೊಂದಾಗಿ ನಮಗೆ ತಿಳಿಸ್ಕೊಡ್ಬೇಕು. ನಾನು ಮಂಜ್ಗೇನಹಳ್ಳಿಯಿಂದ ಬಂದಿದ್ದೀನಿ. ವ್ಯವಸಾಯ ನಮ್ ಕೆಲಸ ಬಂದು ಡಾನ್ ಫೌಂಡೇಶನ್ ಸಂಸ್ಥೆಗೆ, ಶಿವಗಂಗಾ ಈ ಸಂಸ್ಥೆಗೆ ನಾನು ಮೆಂಬರ್ ಆಗಿದ್ದೀನಿ. ಆ ಕಡೆಯಿಂದ ನನಗೆ KVK ಈರಹಳ್ಳಿ ಕಡೆಯಿಂದ ಜೇನ್ ಪೆಟ್ಟಿಗೆ ಕೊಟ್ಟಿದ್ದಾರೆ, 2 ಜೇನ್ ಪೆಟ್ಟಿಗೆ ಕೊಟ್ಟಿದ್ದಾರೆ. 1 ವರ್ಷ ಬೆಳೆ ತೆಗ್ದಿದೀವಿ, 15-20 KG ಜೇನುತುಪ್ಪ ತೆಗ್ದಿದೀವಿ. 1 KGಗೆ 500 ರೂಪಾಯಿ ನಂಗೆ 20 KG ಜೇನುತುಪ್ಪ ಸೇಲ್ ಮಾಡಿದೀವಿ. ಆದ್ರೆ ನಾವು ಜೇನೇ ಬೇಡ ಅಂತಿದ್ದವರು, ಜೇನುಳ ಕಡಿತವೆ ಅಂತ ಬೇಡ ಅಂತಿದ್ದವರು, ಜೇನುಳ ಸಾಕಕ್ಕೆ ನಮ್ಮ ಮೇಡಮ್ ಅವರು ನಮ್ಮ ಸಂಸ್ಥೆ ಕಡೆಯಿಂದ ಸಾಕ್ಬೇಕು ಅಂತ ಬಲವಂತ ಕೊಟ್ಟಿದ್ದು. ಆದ್ರೆ ನಮ್ಗದನ್ ಕಂಡ್ರೆ ಭಯ ಆಗೋದು. ಅದ್ ಸಾಕ್ಬೇಕು ಅಂತ ಕೊಟ್ಟಿದ್ಗೆ ನಾವೇನ್ ಅದಕ್ಕೆ ದುಡ್ಡು ಕಾಸು ಕೊಟ್ಟಿಲ್ಲ, ಫ್ರೀ ಆಗಿ ಕೊಟ್ಟಿದ್ರು ನಮ್ಗೆ. 2 ಬಾಕ್ಸ್ ಕೊಟ್ಮೇಲೆ ನಾವು ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದೀವಿ. ಇಡೀ ಜೀವನದಲ್ಲಿ ನಾನು ತುಮಕೂರು ಅಂತಾನೆ ನೋಡಿರ್ಲಿಲ್ಲ, ಬಂದಿರ್ಲಿಲ್ಲ. ನಾವ್ ಈ ಸಂಸ್ಥೆಗೆ ಸೇರಿದ್ಮೇಲೆ ಎಲ್ಲಾ ಕಡೆ ಒಂದ್ 5-6 ಸಲ ಕರ್ಕೊಂಡೋಗಿದ್ದಾರೆ ನಮ್ಮ ಮೇಡಮ್. ಮಂಗಳಮ್ಮ ಅವರು, ನಿಮ್ದು ಎಷ್ಟು ಹೊಲ ಇದೆ? ಇಲ್ಲ ಸರ್, ಹೊಲ ಹೊಲ ಇಲ್ಲ. ಹೊಲ ಇಲ್ಲ, ಹೊಲ ಕೆಲಸ ಗೊತ್ತಿದೆ. ಕೆಲಸ ವಾರಕ್ಕೆ ಮಾಡ್ಕೊಂತೀವಿ, ವಾರದ್ದು 1-2 ಎಕರೆ ಮಾಡ್ಕೊಂತೀವಿ. ನಮ್ಮ ಯಜಮಾನ್ರು ಬಂದು ಸ್ವಲ್ಪ ಹ್ಯಾಂಡಿಕ್ಯಾಫ್ಟು, ಬೇರೆ ಕೆಲಸ ಏನು ಮಾಡಕ್ ಆಗೋದಿಲ್ಲ. ಹಂಗಾಗಿ ಒಂದ್ ಜೊತೆ ಎತ್ತಿದಾವೆ, 2 ಮೇಕೆ ಇದಾವೆ. ವ್ಯವಸಾಯ ಬಿಟ್ಟು ಬೇರೆ ಕೆಲಸ ಬರೋದಿಲ್ಲ ಯಜಮಾನ್ರಿಗೆ. ಹಂಗಾಗಿ ರಾಗಿ ಬೆಳೆಯೋದು, ಜೇನ್ ಸಾಕಾಣಿಕೆ 2 ಎಕರೆಯಲ್ಲಿ ಮಾಡ್ತೀರಿ? 2 ಎಕರೆಯಲ್ಲಿ ಮಾಡ್ಕೊಂತೀವಿ. ಈಗ ನಮ್ಗೆ ಯಾವಾಗಿಂದ ನೀವು ಈ ಒಂದು ಜೇನು ಸಾಕಾಣಿಕೆ ಬಗ್ಗೆ ವಿಚಾರ ಮಾಡಿದ್ರಿ? ಸಂಸ್ಥೆ ಕಡೆಯಿಂದ ಹೇಳಿದ್ರಲ್ವಾ, ಜೇನು ಸಾಕ್ಬೇಕು ಅಂತ ಹೇಳಿದ್ರು. ಆ ಕಡೆಯಿಂದ ಹೇಳಿ ತಿಳುವಳಿಕೆ ಕೊಟ್ಟು KVK ಈರಳ್ಳಿ ಕರ್ಸ್ಕೊಂಡಿದ್ರು ನಮ್ಮನ್ನ. ಆ ಕರೆಸ್ಕೊಂಡು ಅವರು ಹಿಂಗೆ ಎಲ್ಲಾ ಟ್ರೈನಿಂಗ್ ಕೊಟ್ರು. ಈ ತರ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಈರಳ್ಳಿ ಸಾ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ. ಅಲ್ಲಿ ಟ್ರೈನಿಂಗ್ ಕೊಟ್ರು, ಈ ತರ ಸಾಕ್ಬೇಕು, ಈ ತರ ಮಾಡ್ಬೇಕು ಅಂತ. ಎಷ್ಟು ದಿನ ತರಬೇತಿ ತಗೊಂಡ್ರಿ ಅಲ್ಲಿ? ಅಲ್ಲಿ ಒಂದ್ 4-5 ಸಲ ಹೋಗಿದ್ದೆ ಸಾ. ಒಂದ್ 6 ತಿಂಗಳಿಗೆ ಒಂದ್ಸಲ. ಎಷ್ಟು ವರ್ಷದ ಹಿಂದೆ? ಈಗ ಒಂದ್ 6 ತಿಂಗಳಿಂದ, ವರ್ಷದಿಂದ ಹೋಗಿದ್ದೆ ಸಾ. ವರ್ಷ ಆದ್ಮೇಲೆ ಜೇನ್ ಪೆಟ್ಕೆ ಕೊಟ್ರಲ್ಲ, ವರ್ಷದಿಂದ ಹೋಗಿದ್ದೆ. ಜೇನ್ ಪೆಟ್ಕೆ ಕೊಟ್ಟಮೇಲೆ ಒಂದ್ 2-3 ಸಲ ಹೋಗಿದ್ದೀನಿ. ಅಂದ್ರೆ ತಾವು ಇತ್ತೀಚೆಗಷ್ಟೇ ತಮ್ದು ಈ ಒಂದು ಜೇನು ಸಾಕಾಣಿಕೆ ಶುರು ಮಾಡಿ? ಇಲ್ಲ ಸರ್, ಒಂದ್ ವರ್ಷ ಒಂದೂವರೆ ವರ್ಷದಿಂದ ಈಚೆಗೆ ಜೇನ್ ಸಾಕಣೆ ಮಾಡ್ತಾ ಇರೋದ್ ನಾವು. ಮಂಗಳಮ್ಮ ನೀವು ಏನ್ ಓದಿರಿ, ಮನೇಲಿ ಯಾರ್ಯಾರು ಇರ್ತಾರೆ? ನಾನು ಓದಿರೋದು 7th. ನಮ್ಮೂರು ಮಾಕ್ನಳ್ಳಿ. ನನ್ನ ಮಂಚಿಕೆನಳ್ಳಿ ಪಾಲ್ಸನ್ರ ಪಕ್ಕ ಮಂಚಿಕೆನಳ್ಳಿ ಕೊಟ್ಟು ಮದ್ವೆ ಮಾಡಿದ್ರು. ನಮ್ಮ ಇಬ್ರು ಮಕ್ಕಳು ಮಗಳು ಮದ್ವೆ ಮಾಡಿ ಕೊಟ್ಬಿಟ್ಟಿದೀವಿ. ಮಗ ಒಬ್ಬ ಬಿಕಾಂ ಓದ್ತಾ ಇದ್ದಾನೆ, ಯಜಮಾನ್ರು ಬಂದು ವ್ಯವಸಾಯ. ಓಹೋ, ಹಂಗಾಗಿ ನೀವು ಈ ಒಂದು ಕೃಷಿ ಮಾಡ್ಬೇಕಂತ ನೀವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ತಗೊಂಡ್ರಿ? ತರಬೇತಿ ತಗೊಂಡ್ವಿ ಸರ್. ನಾನು ಈಚೆಗೆ ಬಂದೋಳಲ್ಲ, ಬರೇ ಒಳಗೆ ಅಡಿಗೆ ಕೆಲಸ ಮನೆ ಕೆಲಸ ಬಿಟ್ರೆ ಈಚೆಗೆ ಬಂದೋಳಲ್ಲ. ಗೃಹಿಣಿಯಾಗಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದವರು ಅಷ್ಟೇ ಕೆಲಸ ಮಾಡ್ತಿದ್ದಿದ್ ನಾನು. ಈ ಸಂಸ್ಥೆಗೆ ಮೆಂಬರ್ ಆದ್ಮೇಲೆ ನಾನು ಹಿಂಗ್ ಹೊರಗಡೆ ಬಂದಿರೋದು. ಅವ್ರು ನಿಮ್ಗೆ ಏ ಬನ್ನಿ ಮನೆಗಲ್ಲಿ ಏನ್ ಮಾಡ್ತೀರಿ, ಈ ಒಂದು ತರಬೇತಿ ನಾವು ಕೊಡ್ತೇವೆ, ನಿಮ್ದೇ ಅದು ಒಂದು ಫೋನ್ ಮಾಡಿ ಮಾಡ್ತೇವೆ, ಕಲ್ಸ್ಕೊಡ್ತೇವೆ ನಾವು, ಈ ತರ ಹೇಳಿದ್ರು. ಹಂಗಾಗಿ ಅವಾಗ ಹೊರಗಡೆ ಬಂದಿದ್ದು ನಾನು. ಈ ಸಂಸ್ಥೆಗೆ ಸೇರಿದ್ಮೇಲೆ ನಾನು ಹೊರಗಡೆ ಬಂದಿದ್ದು. ಅದಕ್ ಮುಂಚೆಗೆ ನಾನು ಎಲ್ಲೂ ಓದ್ತಿರ್ಲಿಲ್ಲ, ಬತ್ತಿರ್ಲಿಲ್ಲ. ಜೀವನದಲ್ಲಿ ಇದೇ ಫಸ್ಟ್, ಅದು ನಮ್ ಸಂಸ್ಥೆ ಕಡೆಯಿಂದ ಬಂದಿರೋದು. ಒಂದ್ ವರ್ಷದಿಂದ ಶುರು ಮಾಡಿರಿ. ಈಗ ಎಷ್ಟು ಪೆಟ್ಟಿಗೆ ಇಟ್ಟಿರಮ್ಮ? 2 ಪೆಟ್ಟಿಗೆ ಇದಾವ ಸರ್. ಕೃಷಿ ಜೊತೆ ಮತ್ತಿನ್ನೇನ್ ಮಾಡ್ತೀರಿ? ಅದೇ ರಾಗಿ ಬೆಳ್ಕಂತೀವಿ. ರಾಗಿ ಬೆಳಿತೀರಿ? ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತಲ್ಲ, ಗೆಣಸು ಬೆಳ್ಕಂತೀವಿ. ಏನಾನ ಹೂವ ಪವ ಇದ್ರೆ ಹೂವಿನ ಗಿಡನು ಹಾಕಂತೀವಿ. ಹೂ ಬೆಳಿತೀರಿ? ಬೆಳಿತೀವಿ. ಅಷ್ಟೇ, ನಿಮ್ ಮನೆಗೆ ಅಷ್ಟೇನಾ? ಬಂತು ಇಲ್ಲ, ಮಾರಾಟಕ್ಕೂ ಬೆಳಿತೀವಿ. ನಮ್ಮ ಮನೆಯವ್ರಿಗೆ ವ್ಯವಸಾಯ ಅಂದ್ರೆ ಜೀವ, ಅದನ್ನ ಬಿಟ್ಟರು ಬೇರೆ ಇನ್ನೇನು ಮಾಡಕ್ ಹೋಗೋದಿಲ್ಲ. ಕೃಷಿ ಮಾಡ್ತಾರೆ, ಹಂಗಾಗಿ ಬರೇ ವ್ಯವಸಾಯನೇ ಅವ್ರ ಕೆಲ್ಸ. ಉಳ್ಳಿ ಗಿಡ, ತಗರಿಕಾಯಿ, ಹೂವ, ಟೊಮೊಟೊ ಇವೆಲ್ಲ ಬೆಳಿತಿರ್ತೀವಿ. ಅಂದ್ರೆ ಮನೆ ಖರ್ಚಿಗೆಲ್ಲ ನೀವು ನಿಮ್ದು ತರಕಾರಿ ಆಮೇಲೆ ರಾಗಿ ಎಲ್ಲ ಸಾಕಾಗುತ್ತೆ? ಹ್ಮ್, ಸಾಕಾಗುತ್ತೆ. ಹೋದ್ಸಲ ಒಂದ್ 8 ಮೂಟೆ ಆಗಿತ್ತು, ಇವಾಗ ಒಂದ್ 10 ಮೂಟೆ ಆಗುತ್ತೆ. ಅದ್ ಬಿಟ್ರೆ ವ್ಯವಸಾಯ ಬಿಟ್ರೆ ಬೇರೆ ದಿನ ಏನು ಮಾಡೋದಿಲ್ಲ. ಈಗಿನ ತಕ್ಷಣಕ್ಕೆ ಜೇನ್ ಪೆಟ್ಟಿಗೆಯಿಂದಲೇ ಸ್ವಲ್ಪ ಮುಂದುವರೆದಿರೋದ್ ನಾವು. ಈ ಜೇನ್ ಸಾಕಾಣಿಕೆ ಜೊತೆಗೆ ಮತ್ತೀಗ ಮತ್ತಾವ್ದಾರು ಮಾಡ್ತಾ ಇಲ್ಲ ಏನು ಉದ್ಯೋಗನ? ಈ ಕೋಳಿ ಸಾಕಾಣಿಕೆ ಇರ್ಬೋದು ಅಥವಾ? ಇಲ್ಲ ಸರ್, ಕೋಳಿ ಸಾಕಾಣಿಕೆ ಅವು ಸಾಕೊಂಡಿದೀವಿ. ದನಗಳು ಸಾಕೊಂಡಿದೀವಿ, 2 ಮೇಕೆ ಸಾಕೊಂಡಿದೀವಿ, ಒಂದ್ ಜೊತೆ ಹೋರಿ ಇದಾವೆ ಗೇಮಿಗೆ, ಎತ್ತು ಗಾಡಿ ಎಲ್ಲ ಇದಾವೆ. ಹೋರಿಯಿಂದಾನೇ ಉಳುಮೆ ಮಾಡ್ತೀರಿ? ಹೋರಿಯಿಂದಲೇ ಉಳುಮೆ ಮಾಡ್ತೀವಿ. ನಿಮ್ದಷ್ಟೇ ಉಳುಮೆ ಮಾಡ್ತೀರಾ, ಆಜು ಬಾಜು ಮನೆಗೆ ಹೋಗ್ತೀರಾ ಅವ್ರ ಹೊಲಕ್ಕೆ? ಹೋಗ್ತೀವಿ. ಕರೀತಾರೆ ಅವರು? ಕರೀತಾರೆ. ನಮ್ಮದ್ ಮಾಡ್ಕೊಂಡು ಆಮೇಲೆ ಬೇರೆ ಹೋಗ್ತೀವಿ. ಅಲ್ಲ, ನಿಮ್ದು 2 ಎಕರೆ ಇದೆಯಲ್ಲ, ಅದೇನು ಉಳುಮೆ ಮಾಡಕ್ ಬಹಳ ದಿನ ಬೇಕಾಗಲ್ಲ? ಆದ್ರೂ ಗೇಮೆ ಮಾಡ್ಬೇಕಲ್ಲ ಸಾ. ಈಗ ಹೋರದ್ದೇ ಆಗ್ಲಿ ಸ್ವಂತದ್ದೇ ಆಗ್ಲಿ ಗೇಮೆ ಮಾಡ್ಲೇಬೇಕು. ಈಗ ನೀವ್ ಹೇಳ್ತಿರೋದ್ ಮಿಷಿನರಿಗಳು ಬಂದಿದಾವೆ, ಟ್ಯಾಕ್ಟ್ರಿಲಿ ಉಳಿಸ್ಕೊಡ್ತಾರೆ, ಆದ್ರೂ ಯತ್ನ ಗೇದಂಗ್ ಆಗೋದಿಲ್ವಲ್ಲ. ಹಂಗಾಗಿ ಸ್ವಂತ ಗೇಮೆ ನಮ್ದೇ. ಈ ತುಮಕೂರಿಂದ ನಿಮ್ಮೂರು ಎಷ್ಟು ದೂರ ಆಗುತ್ತೆ? ಒಂದ್ 8 ಕಿಲೋಮೀಟರ್ ಆಗ್ಬಹುದು. 8 ಕಿಲೋಮೀಟರ್ ಆಗಿದೆ. ಅದಕ್ಕಾಗಿ ನೀವು ತುಮಕೂರಿಗೆ ತಾವು ಹೋಗ್ತಾನೆ ಇರ್ಲಿಲ್ಲ? ಈ ತುಮಕೂರಿಗೆ ನಾನು ಬಂದಿಲ್ಲ ಸರ್, ಕೆಲಸ ಇರೋದಿಲ್ಲ. ಮತ್ ಮನೆ ಗೃಹಿಣಿ ಆಗಿದ್ರಾಗಿತ್ತು. ಅದೇ ಈ ಕಡೆ ಈ ಸಂಸ್ಥೆಗೆ ಸೇರಿದ್ಮೇಲೆ ನನ್ನ ಹೊರಗಡೆ ಕರ್ಕೊಂಬಂದಿದ್ದು. ಹಿಂಗೆ ಬೆಳಿಬೇಕು, ಮಹಿಳೆಯರು ಒಳಗೆ ಇರಬಾರ್ದು ಅನ್ನೋದು ಉದ್ದೇಶಕ್ಕೋಸ್ಕರ ಈ ಸಂಸ್ಥೆಗೆ ಸೇರಿದ್ಮೇಲೆ ನಾನು ಹೊರಗಡೆ ಬಂದಿದ್ದು. ಅದಕ್ ಮುಂಚೆಗೆ ಮನೆ ಕೆಲಸ, ಮನೆ ಆಯ್ತು, ಮಕ್ಕಳಾಯ್ತು, ಅಷ್ಟು ಮಾತ್ರ ಮಾಡ್ಕೊಂಡಿದ್ದು. ಈಗ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದ್ದೀವಿ. ಈ ಜೇನ್ ಸಾಕಾಣಿಕೆಯಿಂದ ಹಿಡಿದು ಸಂಸ್ಥೆ ಕಡೆಯಿಂದ ಹಿಡಿದು ಸಂಸ್ಥೆ ಕಡೆಯಿಂದ ಲೋನ್ಗಳೆಲ್ಲ ತಗೊಂಡು ಎಜುಕೇಶನ್, ಮನೆ ಖರ್ಚು, ಪ್ರತಿಯೊಂದು ಸಂಸ್ಥೆ ಕಡೆಯಿಂದಲೇ ನಾನು ಲೋನ್ ತಗೊಂಡಿರೋದು. ಈ ಜೇನ್ ಪೆಟ್ಟಿಗೆ ತಂದ್ರಲ್ಲ, ಆಮೇಲೆ ಜೇನನ್ನ ಯಾವ ತರ ಅಲ್ಲಿ ಒಳಗಡೆ ಸೇರಿಸಿ ಕೂರಿಸಿದ್ರಿ, ಮತ್ತ ಅದನ್ನ ನಿರ್ವಹಣೆ ಹೆಂಗ್ ಮಾಡ್ತಾ ಇದ್ದೀರಿ, ಅದ್ ಬಗ್ಗೆ ಹೇಳಿ ಮಂಗಳಮ್ಮ. ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ತೀವಿ ಸಾ. ವಾರಕ್ಕೊಂದ್ಸಲ ಜೇನ್ ಪೆಟ್ಟಿಗೆ ತೆಗೆದು ಕ್ಲೀನ್ ಮಾಡ್ತೀವಿ. ಅವು ಎದ್ದು ಒಂದ್ ಸ್ವಲ್ಪ ಹೋಗ್ತವೆ, ಒಂದ್ ಸ್ವಲ್ಪ ಅದ್ರೊಳಗೆ ಇರ್ತವೆ. ಮಳೆಗಾಲದಲ್ಲಿ ಮಾತ್ರ ಜಾಸ್ತಿ ಆಚೆಗೆ ಹೋಗೋದಿಲ್ಲ. ಜಾಸ್ತಿ ಆಚೆಗೆ ಹೋಗ್ದಿಲ್ದಾಗ ಸಕ್ಕರೆ ಪಾಕ ಇಡ್ತೀವಿ ಮಳೆಗಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ಅವು ಏನು ಇಡೋದಿಲ್ಲ. ಬೇಸಿಗೆ ಕಾಲದಲ್ಲಿ ಹೂವು ಜಾಸ್ತಿ ಇರುತ್ತಲ್ವಾ, ಅಡಿಕೆ ತೋಟ ಹೂವು ಜಾಸ್ತಿ ಇರುತ್ತೆ, ಹಂಗಾಗಿ ಸಕ್ಕರೆ ಪಾಕ ಏನು ಇಕ್ಕೋದಿಲ್ಲ. ಅವೇ ಎದ್ದು ಹೋಗ್ತವೆ, ಎದ್ದು ಬಂದು ಅದ್ರೊಳಕ್ಕೆ ಬಾಕ್ಸ್ ಒಳಕ್ಕೆ ಕೂತಿರ್ತವೆ. ಈಗ ಆರಂಭದಲ್ಲಿ ಜೇನು ಕುಟುಂಬನ ಹೆಂಗ ತಂದ್ಕೊಂಡ್ರಿ, ಯಾರು ನಿಮ್ ಸಂಸ್ಥೆಯವರು ಕೊಟ್ರ ಅಥವಾ ಈಗ ಕೇಂದ್ರದವರು ಕೊಟ್ರ? ನೀರಳ್ಳಿ ಸಂಸ್ಥೆಯಿಂದ ಅಲ್ಲಿ ನಮಗೆ ತುಂಬ ಕೊಟ್ಟಿದ್ದು ಜೇನು ಹುಳು ಬಾಕ್ಸಿಗೆ. ಅವ್ರು ಪೂರ್ತಿ ತುಂಬಿ ಬಾಕ್ಸ್ ಸಮೇತ ಕೊಟ್ಟಿದ್ರು ಜೇನು ಮತ್ತೆ ಪೆಟ್ಟಿಗೆ. ಜೇನು ಕುಟುಂಬ ಜೇನು ಪೆಟ್ಟಿಗೆ ಎರಡೂ ಒಟ್ಟಿಗೆ ತುಂಬಿಸ್ಕೊಟ್ಟಿದ್ರು. ಈಗ ಬಾಕ್ಸ್ ಒಳಗೆ ಎರಡರಾಗೂ ಜಾಸ್ತಿ ಆಗಿದಾವೆ, ಈಗ ಬೇರೆ ಬಾಕ್ಸ್ ಗೆ ತುಂಬಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ಅದರಿಂದ ಬೇರೆ ಪೆಟ್ಟಿಗೆ ತಗೋತೀರಿ? ಬೇರೆ ಪೆಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೊಟ್ಮೇಲೆ ಅವ್ ಎರಡ್ ಬಾಕ್ಸ್ ಇಂದಲೂ ಬೇರೆ ಪೆಟ್ಟಿಗೆ ತುಂಬಿಸ್ಕೊಳ್ಬೇಕು. ನಿಮ್ಗೆ ಇನ್ನು ನಿಮ್ದು ಏನು ಜೇನು ಕೃಷಿನ ಇನ್ನು ವಿಸ್ತರಣೆ ಮಾಡ್ಬೇಕು. ಮಾಡ್ಬೇಕು. ಎಲ್ಲಿ ಪೆಟ್ಟಿಗೆಯಲ್ಲಿ ನಿಮ್ ಮನೆ ಕಡೆ ಇಟ್ಟಿರೋ ಅಥವಾ ನಿಮ್ ಸುತ್ತ ಹೊಲ ಇದೆಯಲ್ಲ ಎರಡೇ? ಇಲ್ಲ ಸರ್, ನಮ್ಮ ಮನೆ ಪಕ್ಕದಲ್ಲೇ ಇಟ್ಕೊಂಡಿದೀವಿ. ಇವಾಗ ಏನಾದ್ರೂ ಎರಡ್ ಮೂರು ಬಾಕ್ಸ್ ಏನಾದ್ರು ಹೆಚ್ಚಿಗೆ ತುಂಬಿಕೊಂಡ್ರೆ ನಾವೇನ್ ಹೊಲ ಮಾಡ್ತಿದೀವಿ ನೋಡು, ಅಕ್ಕಪಕ್ಕ ಯಾವ ಜೇನು ಹುಳಗಳಿಲ್ಲ, ಆ ಪೆಟ್ಟಿಗೆನ ಅಲ್ಲಿ ಹೊಲ ಮಾಡ್ತೀವಲ್ಲ ಅಲ್ಲಿ ಇಟ್ಕೊಳ್ಳೋಣ ಅನ್ಕೊಂಡಿದ್ದೀವಿ. ಮತ್ತೆ ನೋಡ್ಕೊತಾ ಇರ್ಬೇಕಲ್ಲ? ನೋಡ್ಕೊಂತೀವಿ. ಅಂದ್ರೆ ಏನ್ ಕೆಲ್ಸಕ್ಕೆ ಹೋಗಲ್ವಲ್ಲ, ಯಜಮಾನ್ರು ಹೋಗ್ತಾರಷ್ಟೇ, ನಾನ್ ಮನೆ ಹತ್ರನೇ ಇರ್ತೀನಲ್ವಾ, ಹಂಗಾಗಿ ನಾವು ನೋಡ್ಕೊಂತೀವಿ. ಜೇನು ಸಾಕಾಣಿಕೆ ಕೈ ಹಿಡಿತದ ಅಂತೀರಿ? ನನಗೆ ಅದೃಷ್ಟ ಅಂದ್ರೆ ಜೇನು ಹುಳುವಿನಿಂದಲೇ ಸರ್. ಅದಕ್ ಮುಂಚೆಗೆ ಇಷ್ಟೇನು ಇಂಪ್ರೂವ್ ಆಗಿರ್ಲಿಲ್ಲ, ಹಂಗೆ ಎಲ್ಲೂ ಹೋಗೋದು ಬರೋದು ಏನು ಇರ್ಲಿಲ್ಲ. ಜೇನು ಹುಳ ಬಂದ್ಮೇಲೆ ನಾವ್ ಇಂಪ್ರೂವ್ ಆಗಿರೋದು ಅಂತ ನನ್ನ ಅನ್ಸಿಕೆ. ಪರವಾಗಿಲ್ಲ ಒಂದ್ ಸ್ವಲ್ಪ. ಓಹೋ, ಜೇನು ಸಾಕಾಣಿಕೆ ಮಾಡಬಹುದು. ಮಾಡಬಹುದು. ಅದರಿಂದ ಖುಷಿ ಇದೆ. ಖುಷಿ ಇದೆ. ಕೆಲಸ ಮಾಡ್ಕೊ, ಮನೆ ಕೆಲಸನೇ ಮಾಡ್ಕೋತಾ ಮಾಡ್ಬೋದು. ನಾವು ನೋಡ್ಕೊಂಡ್ ಕುತ್ಕೊಳ್ಳೋದಿಲ್ವಲ್ಲ, ಅವು ಪಾಡ್ಗ ಅವು ಮೇಯ್ಕೊಂಬತ್ತವೆ, ತಿರ್ಗಾ ಬಾಕ್ಸ್ ಒಳಕ್ಕೆ ಹೋಗ್ತವೆ. ಅಂದ್ರೆ ಅವೆಲ್ಲನೂ ಹೋಗ್ತವೆ, ಇಟ್ಕೊಂಡ್ ಬರ್ಬೇಕು ಅನ್ನೋದೇನ್ ಇರೋದಿಲ್ಲ. ಚೆನ್ನಾಗಿ ಅವಕ್ಕೆ ಪೋಷಕನೆ ಮಾಡಿದ್ರೆ ಅವೆಲ್ಲೂ ಹೋಗೋದಿಲ್ಲ, ಎಲ್ಲೋದ್ರೂ ತಿರ್ಗಾ ಬಾಕ್ಸಿಗೆ ಬರ್ತಿರ್ತವೆ. ಮಂಗಳಮ್ಮ, ಈಗ ಜೇನ್ ಪೆಟ್ಟಿಗೆಗೆ ಕೆಲವು ಹುಳಗಳು ಬರ್ತವೆ, ಪಕ್ಷಿಗಳು ಬರ್ತವೆ, ಮತ್ತೆ ಇರುವೆಗಳು ಹತ್ತಿ ಬರ್ತವೆ, ಅವು ಕೆಲವೊಂದು ಅವು ನಿಮ್ ಪೆಟ್ಟಿಗೆಗೆ ಬರ್ಬೋದಲ್ಲ? ಇರುವೆ ಬರ್ತವೆ. ಕೆಳಕ್ಕೆ ತಾಳಕ್ಕೆ ಈಗ ಇಕ್ಕಿದೀವಲ್ಲ, ಅದಕ್ಕೆ ಸಿಮೆಂಟ್ ಹಾಕಿರ್ತೀವಿ, ಆ ನೀರ್ಗಳು ಇರ್ತಾವಲ್ಲ, ಆ ಬಾಕ್ಸ್ ಕೊಟ್ಟಿರ್ತಾರೆ, ಜಾಲ್ರ ಇದ್ದಂಗೆ ಇರ್ತದೆ, ಆ ಬಾಕ್ಸ್ ಒಳಕ್ಕೆ ನೀರ್ ಬಿಡ್ತೀವಿ, ಆ ಮೇಲೆ ತೋಗೋದಿಲ್ಲ ಇರುವೆಗಳು. ನೀರೊಳಗೆ ಬಿದ್ದು ಬಿಡ್ತವೆ? ನೀರೊಳಗೆ ಬಿದ್ದು ಬಿಡ್ತವೆ. ಮೇಲ್ ಹತ್ತಕ್ ಆಗೋದಿಲ್ಲ. ಹಂಗೂ ಹತ್ತದ್ವು ಅಂದ್ರೆ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ತಿರ್ತೀವಲ್ಲ, ಅವಾಗ ನೋಡ್ತೀವಿ ಉಳು ಪಳು ಇದ್ದು. ಮತ್ತೆ ಈ ಹಲ್ಲಿಗಳು ಬರ್ತಾವಲ್ಲ, ಮತ್ತೆ ಕೆಲವೊಂದು ಕೀಟಗಳು ಬಂದು ದೊಡ್ಡ ಈ ನಿಮ್ ಜೇನು ಹುಳುಗಳನ್ನು ತಿನ್ಬಹುದಲ್ಲ? ಈ ಸಿಂತಕ ಒಂದು ಹುಳನು ತಿಂದಿಲ್ಲ ಸರ್. ನೀವ್ ಹೇಳ್ದಂಗೆ ಕಡ್ಜ ಪಡ್ಜ ಓಡಾಡ್ತಿರ್ತವೆ, ಅವಾಗ ಅವಾಗ ನೋಡ್ತಿರ್ತೀವಿ ನಾವು. ಕಡ್ಜೀರ್ ಹುಳ ಯಾತ್ರೊಳ ಹುಳ ಯಾವೂ ಬಂದಿಲ್ಲ ಸರ್. ಹಲ್ಲಿ ಬಂದು ತಿಂತಾವೆ? ಹಲ್ಲಿನು ಬಂದೈತೆ, ಬಾಕ್ಸ್ ಎತ್ತಿದಾಗೆಲ್ಲ ಪಕ್ಷಿಗಳು ಬಂದು ಬೇಟೆ ಆಡ್ತವೆ? ಆತರ ಇಲ್ಲ ಸರ್. ಪಕ್ಷಿಗಳು ಬಂದಿರ್ಬೋದು, ಆದ್ರೆ ನೀವ್ ಹೇಳ್ದಂಗೆ ಪಕ್ಷಿಗಳು ಆತರ ಏನು ಮಾಡಿಲ್ಲ. ಇನ್ನು ಹಲ್ಲಿ ಬರುತ್ತೆ, ಈ ನಾವು ಹೋಗ್ತಿವಲ್ಲ ಕ್ಲೀನ್ ಮಾಡಕ್ಕೆ ಯಾವಾಗಾದ್ರೂ, ಅವಾಗ ಇರುತ್ತೆ ಅಲ್ಲಿ, ಬಾಕ್ಸ್ ಮೇಲೆ ಇರುತ್ತೆ, ಒಳಗಡೆ ಹೋಗಿರೋದಿಲ್ಲ, ಬಾಕ್ಸ್ ಮೇಲೆ ಇರುತ್ತೆ, ಹಂಗಲ್ಲಿ ಹೋಗೋಷ್ಟು ಇರೋದಿಲ್ಲ ಬಾಕ್ಸ್ ಒಳಗೆ. ಈ ಬಾಕ್ಸ್ ಈಗ ಕೆಳಗಡೆ ಬಾಕ್ಸ್ ಇರುತ್ತೆ ಮತ್ತೆ ಮೇಲ್ಗಡೆ ಬಾಕ್ಸ್ ಇರ್ತದಲ್ಲ, ಅದನ್ನ ನೀವು ಹೇಗೆ ಕ್ಲೀನ್ ಮಾಡ್ತೀರಿ? ಹಿಂಗೆ ಓಪನ್ ಮಾಡಿರೋ ಒಂದ್ ಬಾಕ್ಸ್ ಎತ್ಕಂತೀವಿ. ಹೌದು, ಎರಡನೇ ಬಾಕ್ಸ್ ಎತ್ತಿದ್ರೆ ಅದ್ರೊಳಗ ಹುಳ ಇರುತ್ತೆ. ಮ್ಯಾಗ್ಲು ಬಾಕ್ಸ್ ಎತ್ತಿ ಕ್ಲೀನ್ ಮಾಡಿದ್ರೆ ಅದ್ರ ಮ್ಯಾಲ ಯಾವ ಹುಳನು ಕುತ್ಕೊಳ್ಳೋದಿಲ್ಲ, ಒಳಕ್ಕೆ ಯಾವ ಹುಳನು ಹೋಗಕ್ ಆಗೋದಿಲ್ಲ. ಈ ಸಂಧಿ ಇರ್ತದ, ಒಂದ್ ಸ್ವಲ್ಪ ಗ್ಯಾಪ್ ಇರ್ತದ, ಅದ್ರೊಳಗ್ ಮಾತ್ರ ಜೇನು ಹುಳ ಹೋತವೆ ಬತ್ತವೆ. ಮಾಮೂಲಿ ಯಾವ ಹುಳನು ಹೋಗಕ್ಕ ಬಾಕ್ಸ್ ಒಳಕ್ ಹೋಗಕ್ ಆಗೋದಿಲ್ಲ, ಅಷ್ಟೊಂದ್ ಗ್ಯಾಪ್ ಇಲ್ಲ. ಆಮೇಲೆ ಈಗ ಈ ಜೇಡರ್ ಬಲೆ ಮತ್ತೆ ಕೆಲವು ಹುಳಗಳು, ಬೇರೆ ಜಾತಿ ಹುಳ ಬಂದು ಅಲ್ಲಿ ಪೆಟ್ಟಿಗೆಯಲ್ಲಿ ಕುತ್ಕೋಬಹುದಲ್ಲ, ಅವನ್ನೆಲ್ಲ ಹೆಂಗ್ ಸ್ವಚ್ಛ ಮಾಡಿ? ವಾರಕ್ಕೊಂದ್ಸಲ ಕ್ಲೀನ್ ಮಾಡೋದ್ರಿಂದ ಯಾವ ಬರೋದಿಲ್ಲ. ಅಕಸ್ಮಾತ್ ಈಗ 15 ದಿನ 20 ದಿನ ತಿಂಗಳಾದ್ರೆ ಕ್ಲೀನ್ ಮಾಡ್ದಾ ಇದ್ರೆ ಯಾವಾದ್ರೂ ಹುಳ ಬಂದಿರ್ತವೆ. ನಾವು ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ತೀವಲ್ಲ, ನೋಡ್ತಿರ್ತೀವಿ, ನಿಗಾ ಮಾಡ್ತೀವಿ. ಅಂದ್ರೆ ಹೊಲದಿಂದ ದೂರ ಇದ್ರೆ ನೋಡಕ್ ಆಗೋದಿಲ್ಲ, ಈ ಮನೆ ಪಕ್ಕದಲ್ಲೇ ಇರೋದ್ರಿಂದ ಅವಾಗ ಅವಾಗ ನೋಡ್ತಾ ಇರ್ತೀವಿ, ದಿನಕ್ಕೊಂದ್ಸಲಿ ಎರಡ್ ಸಲ ಓದ್ತಾ ಇರ್ತೀವಲ್ಲ, ನೋಡ್ತಾ ಇರ್ತೀವಿ. ಕ್ಲೀನ್ ಮಾಡೋದ್ರಿಂದ ಯಾವ ಹುಳನು ಬರೋದಿಲ್ಲ. ನಿಮ್ಮ ಆಜುಬಾಜು ಎಲ್ಲ ಸುತ್ತಮುತ್ತ ಹೊಲ ಇದೆ? ಹೊಲ ಇದೆ ಸರ್. ಮತ್ತೆ ದೊಡ್ಡ ಮರಗಳಿದಾವ? ಜಾಸ್ತಿ ಅಡಕೆ ತೋಟ ನಮ್ಮ ಮನೆ ಪಕ್ಕದಲ್ಲಿರೋದು. ಓಹೋ, ಒಂದು 4-5 ಎಕರೆ ಇದೆ ಅಡಕೆ ತೋಟ. ಶೃಂಗಾರಕ್ಕೆಲ್ಲ ಈ ಜೇನು ಹುಳುಗಳು ಹೋಗ್ತವೆ, ಮೆಂದ್ಕೊ ಬರ್ತವೆ, ಬೆಳೆ ಚೆನ್ನಾಗಿರುತ್ತೆ, ಮಕರಂದ ಹೀರ್ಕೊಂಡ್ ಬರ್ತವೆ, ಬೆಳೆ ಚೆನ್ನಾಗಿರುತ್ತೆ. ಜೇನು ಹುಳುಗಳು ಇದ್ದಿದ್ದ ಜಾಗದೊಳಗೆ ಬೆಳೆ ಚೆನ್ನಾಗಿರುತ್ತೆ, ಹಂಗಾಗಿ ಅಕ್ಕಪಕ್ಕ ಬೆಳೆನು ಚೆನ್ನಾಗಿ. ನಿಮಗ್ ಗೊತ್ತಿಲ್ಲೇ ಮಂಗಳಮ್ಮ ಅವರು ಬೇರೆಯವರಿಗೆ ರೈತರಿಗೆ ಲಾಭ ಮಾಡ್ಕೊಡ್ತಾರೆ ಅಂತ. ಅಂದ್ರೆ ಈಗ ಜೇನು ಹುಳುಗಳು ಶೃಂಗಾರದ ಮೇಲೆ ಅಥವಾ ಬೇರೆ ಜಾತಿಯ ಈ ಬೆಳೆಗಳ ಮೇಲೆ ಹೋಗಿ ಕುಂತ್ರೆ ಅಲ್ಲಿ ಬೆಳೆ ಪ್ರಮಾಣ ಜಾಸ್ತಿ ಆಗುತ್ತೆ. ಅಂದ್ರೆ ಮಂಗಳಮ್ಮ ಅವರು ತಮ್ಗ್ ಗೊತ್ತಿಲ್ಲೇ ನಾವು ಹೋಗಿ ಅವ್ನ ಇಟ್ಕೊಂಡ್ ಬರಕ್ ಆಗೋದಿಲ್ವಲ್ಲ, ಅಲ್ಲಿ ಕುತ್ಕೊಂಡ್ಬೇಡಿ ಇಲ್ಲಿ ಕುತ್ಕೊಂಡ್ಬೇಡಿ ಅಂತ. ಹಂಗಾಗಿ ಬೇರೆಯವ್ರಿಗೂ ಅನುಕೂಲನೇ ಸರ್ ಅವರಿಂದ. ಜೇನು ಸಾಕಾಣಿಕೆ ಮಾಡ್ಬೇಕಂತ ಮಾಡ್ಬೇಕು ಅನ್ಕೊಂಡಿದೀವಿ. ಇವಾಗ ನಮ್ಮನ್ ನೋಡಿ ನಮ್ಮೂರಿಗೆ ಬೇಜಾನ್ ಜನ ನಾವು ತಂದಿಡ್ಬೇಕು ಅಂತ ಇವಾಗ ಇದ್ ಮಾಡ್ತಾ ಇದ್ದಾರೆ. ಅಂದ್ರೆ 20 ದಿನಕ್ಕೆಲ್ಲ ಜೇನುತುಪ್ಪ ಬಂದ್ಬಿಡುತ್ತಲ್ಲ, ಕೀಳಸವಾಗೆಲ್ಲ ಬತ್ತಿರ್ತಾರೆ. ನಾವು ಇದೇ ತರ ಇವಾಗ ತಂದಿಡ್ಬೇಕು. ನಮ್ಮೂರಲ್ಲಿ ಆಲ್ಮೋಸ್ಟ್ ಯಾವ ಜಾಸ್ತಿ ಜೇನು ಹುಳ ಸಾಕಿಲ್ಲ ಯಾರೂ, ನಮ್ದೇ ಜಾಸ್ತಿ. ಹಂಗಾಗಿ ಇವಾಗ ಬೇರೆಯವರೆಲ್ಲ ತಂದು ಸಾಕ್ಬೇಕು ಅನ್ಕೊಂಡಿದ್ದಾರೆ. ಇನ್ನು ಕೂಡ ನೀವು 6-8 ಬಾಕ್ಸ್ ನೀವು ಇಡಬಹುದಲ್ಲ ಮನೇಲಿ ತಂದು? ಇಡ್ಬೋದು ಸರ್. ನಿಮ್ ಯಜಮಾನ್ರು ಇದನ್ನ ನೋಡ್ಕೋತಾರ? ನೋಡ್ಕಂತಾರೆ, ಮಗ ನೋಡ್ಕಂತಾನೆ, ಯಜಮಾನ್ರು ನೋಡ್ಕಂತಾರೆ, ಮಗ ಯಜಮಾನ್ರು ನಾವ್ ಮೂವರು. ಒಟ್ಟ ನಿಮ್ ಮಗ ಖುಷಿ ಖುಷಿಯಾಗಿ ನೋಡ್ತಾನ ಜೇನು ಸಾಕಾಣಿಕೆ? ಖುಷಿ ಖುಷಿ. ಅಂದ್ರೆ ಈಗ ಎರಡು ಅಂದ್ರೆ ಏನು ಸಾಕಾಗಲ್ಲ, ಬಹಳ ಕಡಿಮೆ ಕಡಿಮೆ ಆಗೋಯ್ತು ಸರ್. ನಿಮ್ ಯಜಮಾನ್ರು ಮತ್ ನಿಮ್ ಮಗ ಕೇಳ್ಬೇಕು, ಹೇಳ್ಬಹುದಲ್ಲ, ಏ ಅಮ್ಮ ಇನ್ನೊಂದ್ ನಾಲ್ಕು ಜಾಸ್ತಿ ಇಡೋಣ ಅಂತ. ಇಲ್ಲ ಹೇಳಿದ್ವು ಸರ್, ನಮ್ ಮೇಡಮ್ ಅವ್ರಿಗೆ ಹೇಳಿದ್ವು, ಇವನ್ನ ಮುಗಿಸಿದ ಮೇಲೆ ಇನ್ನೊಂದ್ ವಾರ ಹದಿನೈದು ದಿನ ಕಳಿಲಿ ತುಂಬಿಸಿ ಕೊಡ್ತೀವಿ ಅಂತ ಹೇಳವ್ರು. ಅವ್ರು ಇನ್ನೊಂದ್ ನಾಲ್ಕೈದು ಬಾಕ್ಸ್ ನಾವೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಂಗಳಮ್ಮ ಅವರು, ಈಗ ನೀವು ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ಅಂದ್ರಲ್ಲ, ಅಲ್ಲಿ ಮತ್ ಮತ್ ನೀವು ಹೋಗ್ಬಹುದಲ್ಲ? ಅದೇನಿಲ್ಲ ಸರ್, ಕರಿತಿರ್ತಾರೆ, ಕರ್ದಾಗ ಕೆಲ್ಸ ಬಿಟ್ಟು ಹೋಗ್ಬೋದು. ಏನೇನ್ ನೋಡ್ಕೊ ಬಂದಿದ್ರಿ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ? ಎಲ್ಲಾ ತರದ್ದು ಬೀಜ, ತಗ್ರಿ ಕಾಳ ಆಗಿರ್ಬೋದು, ಅಣಬೆ ಆಗಿರ್ಬೋದು, ರಾಗಿ ಬೆಳೆಯದಾಗಿರ್ಬೋದು, ಪ್ರತಿಯೊಂದು ಇದೆ ಅಲ್ಲಿ. ತೋರಿಸ್ತಾರೆ, ಎಲ್ಲಾ ತೋರಿಸ್ತಾರೆ. ನೀವು ಮಾಡಿ ಅಂತ ಹೇಳ್ತಾರೆ, ಎಲ್ಲಾವುದನ್ನು ವಿವರವಾಗಿ ಹೇಳ್ಕೊಡ್ತಾರ ಅಲ್ಲಿ. ಈ ತರ ಮಾಡ್ಕೊಂಡು ಹೋಗ್ರಿ, ಈ ತರ ಮಾಡಿ. ನಾವು ಅಲ್ಲ, ಕೆವಿಕೆಯಿಂದ ಹಿರೇಹಳ್ಳಿ ಎಲ್ಲಾ ಸೌಲಭ್ಯನೂ ಐತೆ, ಮಾಡ್ಕೊಳ್ಳೋರು ಅನುಕೂಲವಾಗಿ ಮಾಡ್ಕೊಬಹುದು. ಅಲ್ಲಿನ ಅಧಿಕಾರಿಗಳು ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಮಂಗಳಮ್ಮನಂತವ್ರು ಸಾಕಷ್ಟು ಜನ ಅಲ್ಲಿ ಬನ್ನಿ ಅಂತ ಕರೀತಾರ ಅವರು? ಬೇಜನ್ ಜನ ಬರ್ತಾರೆ ಸರ್, ನಮ್ ಸಂಘಗಳ ಕಡೆಯಿಂದಲೂ ಬರ್ತಾರೆ, ಬೇರೆ ಬೇರೆ ಕಡೆಯಿಂದಲೂ ಬರ್ತಾರೆ. ಅಲ್ಲಿ ಏನಾದ್ರು ಟ್ರೈನಿಂಗ್ ಇತ್ತು ಅಂದ್ರೆ ಬರ್ತಾರೆ ಎಲ್ಲರೂ. ಅಂತ ತರಬೇತಿ ಸರ್ಕಾರ ಅಂತ ವ್ಯವಸ್ಥೆ ಮಾಡಿರ್ತದೆ. ಸರ್ಕಾರ, ಈ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ರೈತ ಸಮುದಾಯ ಏನು ಹಣದಲ್ಲಿ ದ್ವಿಗುಣ ಆಗ್ಲಿ, ಅವರ ಹಣ ಅವರ ಆದಾಯ ದ್ವಿಗುಣ ಆಗ್ಲಿ ಅಂದ್ರೆ ಬಡತನ ಹೋಗ್ಲಾಡೋಸ್ಕೋಸ್ಕರ ಅವೆಲ್ಲ ತೋರಿಸ್ತಾರೆ. ಆದ್ರೆ ಕೆಲವರು ಹೋತಾರ, ಕೆಲವರು ಹೋಗಲ್ಲ. ಈಗ ನಮ್ಗೆ ಅಂದ್ರೆ ಇದರಿಂದ ಅನುಕೂಲ ಆಯ್ತು, ಏನೋ ಪರವಾಗಿಲ್ಲ ಬಿಡು, ನಾವು ಮುಂದುವರೆದಿದ್ದೀವಿ ಅನ್ನೋ ಉದ್ದೇಶ ಇದ್ಕೊಂಡು ಹೋದ್ರೆ ಹೋಗ್ಬೋದು, ಹೋಗ್ದಲ್ಲ ಇರ್ಬೋದು. ಕೆಲವ್ರುಗಳು ಅವ್ರವ್ರದೇ ಕೆಲ್ಸಗಳಾಗಿರ್ತಾ ಹೋಗೋದಿಲ್ಲ. ಈಗ ನನಗೆ ಅಂದ್ರೆ ಅದರಿಂದ ಮುಂದುವರೆದಿದ್ದೀವಲ್ಲ ಒಂದ್ ಸ್ವಲ್ಪ, ನಮ್ ಸಂಸ್ಥೆ ಕಡೆಯಿಂದ ಆಗ್ಬೋದು, ಈರಳ್ಳಿ ಕೆವಿಕೆಯಿಂದ ಆಗಿರ್ಬೋದು, ನಮ್ಗೆ ಸ್ವಲ್ಪ ಅನುಕೂಲ ಆಗೈತಲ್ವಾ. ಹಂಗಾಗಿ ನಮ್ ಕೆಲ್ಸ ಬಿಟ್ಬಿಟ್ಟು ಹೋಗ್ ಬರ್ಬೋದು ಅಂತ ನಾವು ಹೋಗ್ತಿವಿ. ಎಲ್ಲಿಗೆ ಕರೀಲಿ ಟ್ರೈನಿಂಗ್ ಹೋಗ್ತಿವಿ ನಾವು. ಈಗ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತಾರಲ್ಲ, ಅಲ್ಲಿ ಯಾವ ಬೇರೆ ಬೇರೆ ವಿಶೇಷವಾದ ಸೂಕ್ತ ಯೋಜನೆಗಳನ್ನ ನಮ್ಮ ರೈತ ಬಾಂಧವರಿಗೋಸ್ಕರನೇ ಕೊಡ್ತಿರ್ತಾರೆ ಅವರು. ಅದು ತರಬೇತಿನೂ ಕೊಡ್ತಾರೆ, ಮತ್ತೆ ಅದಕ್ಕೆ ಏನೇನು ಸಲಕರಣೆ ಬೇಕು. ಈಗ ಉದಾಹರಣೆಗೆ ಈ ಮೀನು ಸಾಕಾಣಿಕೆ ಮಾಡ್ಬೇಕಪ್ಪ, ಮೀನು ಸಾಕಾಣಿಕೆ ಮಾಡ್ಬೇಕಂದ್ರೆ ಮೀನು ಸಾಕಾಣಿಕೆ ಹೇಗ್ ಮಾಡ್ಬೇಕು, ನೀರನ್ನ ಯಾವ ತರ ಶೇಖರಣೆ ಮಾಡ್ಬೇಕು, ಮತ್ತೆ ಮೀನು ಮರಿಗಳನ್ನು ಕೂಡ ಕೊಡ್ತಾರೆ, ಮತ್ತೆ ಮೀನು ಆಹಾರ ಹೆಂಗ್ ಕೊಡ್ಬೇಕು, ಇದನ್ನೆಲ್ಲ ಕೂಡ ತರಬೇತಿ ಕೊಡ್ತಾರೆ ನಿಮ್ಗೆ. ಅಷ್ಟೇ ಅಲ್ಲ, ನಿಮ್ಗೆ ನಿಮ್ ಮನೇಲಿ ಅಥವಾ ನಿಮ್ ಊರಲ್ಲಿ ನೀವೇನು ಕೆರೆಯಲ್ಲಿ ಇಟ್ಟಿರ್ತಾರಲ್ಲ ಮೀನುಗಳನ್ನ, ಅದನ್ನು ಕೂಡ ಬಂದು ನೋಡಿ ನಿಮ್ಗೆ ಸಲಹೆ ಸೂಚನೆಯನ್ನು ಕೊಡ್ತಾರೆ. ಇದು ಒಂದು. ಅದೇ ತರ ಕಾಂಪೋಸ್ಟ್ ತಯಾರಿಕೆ, ನೀವು ಹೇಳ್ದಂಗೆ ಯಾವುದೇ ಕೋಳಿ ಸಾಕಾಣಿಕೆ, ಇದು ಹತ್ತಾರು ತರಬೇತಿ ಕಾರ್ಯಕ್ರಮಗಳನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ತಮ್ಮಂತಹ ಒಬ್ಬ ಉತ್ಸಾಹಿ ರೈತರ ಅಂದರೆ ರೈತ ಮಹಿಳೆಯರಿರ್ಬೋದು, ರೈತರಿರ್ಬೋದು, ಪ್ರಗತಿಪರರಾಗ್ರಿ ಅನ್ನೋದು ಅವರ ಹಾರೈಕೆ. ಒಟ್ಟು ನೀವು ಇನ್ನು ಬೇರೆ ಮತ್ತೆ ಯಾವ್ದಾದ್ರು ತರಬೇತಿ ತಗೊಳ್ಬಹುದಲ್ಲ ಮಂಗಳಮ್ಮ ಅವರೇ? ಹೋಗ್ಬೋದು ಸರ್, ಇನ್ಮೇಲೆ ನಾನು ಅನ್ಕೊಂಡಿರೋದು ಯಜಮಾನ್ರು ನೀವು ಪ್ರೋತ್ಸಾಹ ಮಾಡಬಹುದಲ್ಲ, ಈ ಪ್ರೋತ್ಸಾಹ ಮಾಡ್ಬೋದು, ಅವ್ರಿಗೆ ಅದೇ ಕೆಲ್ಸ ಆಗಿರ್ತದಲ್ವಾ. ಹಂಗಾಗಿ ನಾವು ಈಗ ನಾನು ಬಂದೆ, ಈಗ ನಮ್ಮ ಮನೆಯವರು ಬಂದಿದ್ರೆ ಬೆಳಗ್ಗೆ ದನ ಕರು ಕಟ್ಟು ಬಂದ್ರೆ ಸಂಜೆ ಆಗ್ಬೋದೋ ಓದ್ ಕಡೆಗೆ ಎಷ್ಟೊತ್ತಾಗ್ಬೋದೋ, ಈಗ ದನ ಕರ ನೋಡ್ಕೊಬೇಕಲ್ವಾ. ಯಾರನ್ನ ಬೇರೆಯವ್ರ ಮನೆಗಿದ್ರೆ ಬಿಡ, ಅವ್ರು ನೋಡ್ಕೊಂತಾರೆ, ಇವತ್ತು ಹೋಗಿ ಬರೋಣ ಅಂತ ಬಂದ್ಬಿಡ್ಬೋದು. ಅಂದ್ರೆ ಮಂಗಳಮ್ಮ ಅವರೇ, ಇವತ್ತು ಸದೃಢ ಕುಟುಂಬ ಆಗ್ಬೇಕಂದ್ರೆ ಗೃಹಿಣಿಯ ಪಾತ್ರ ತುಂಬಾ ದೊಡ್ಡದು. ಗೃಹಿಣಿ ಮನೆಯಲ್ಲಿದ್ದು ಅದು ಎಲ್ಲ ನೋಡ್ಕೊಂಡು ಹೋದಾಗ ಮಾತ್ರ, ಈ ಗೃಹಿಣಿ ಮನೆಯಲ್ಲಿ ಬಿಟ್ಟು ಮತ್ತೇನೋ ತಿರುಗಾಡಕ್ ಹೋಗ್ಬಿಟ್ರೆ ಮನೆ ಅದೇ ನೀವು ಹೇಳ್ದಂಗೆ ಈ ಗೋವನ್ನ ಎಲ್ಲ ನೋಡ್ಕೊಳ್ಳೋರು ಯಾರು? ಏನು ಪೆಟ್ಟಿಗೆನೆ ಬೇರೆ ಯಾರೋ ತಗೊಂಡ್ ಹೋದ್ರಪ್ಪ, ನಷ್ಟ ಯಾರಿಗೆ? ಅದಕ್ಕೆ ಯಜಮಾನ್ರು ನಂಬರ್ ನಿಮ್ದು ಆ ಉದ್ಯೋಗ ಕೈ ಹಿಡಿಯೋದಿಲ್ಲ. ಅದು ಹೇಳಿದ್ ಕರೆಕ್ಟ್ ಸರ್. ನೀವು ನಿಯತ್ತಾಗಿ ನಮ್ ಬೇಕು ಇದು ಅಂತೇಳಿ ನೀವು ಅಗದಿ ಜಾಸ್ತಿ ಪ್ರೀತಿ ತೋರಿಸ್ಬೇಕು, ಕಾಳಜಿ ತೋರಿಸ್ಬೇಕು, ಹಂಗಿದ್ರೆ ನೀವು ಬದುಕಾಗತ್ತೆ. ಅಂದ್ರೆ ನಿಮ್ ಹಿಡಿದ ಕೆಲ್ಸನೂ ನಿಮ್ ಕೈ ಹಿಡಿತದೆ. ಹೌದಲ್ಲ, ಇಲ್ಲದೆ ಹೋದ್ರೆ ಸುಮ್ನೆ ನಾವು ಇವಾಗ ಆಡ ತೀಡ ಬಿಟ್ಬಿಟ್ಟು ಅವ್ನ ನಿಗಾ ಮಾಡ್ತಾ ಇದ್ರೆ, ಈಗ ಮಕ್ಳು ನಿಗಾ ಮಾಡ್ತಾ ಇದ್ರೆ ಹೆಂಗಾಗ್ತಾರೆ ಹೇಳಿ? ಅವನು ಅದೇ ತರ ಸ ಅಲ್ವಾ ಸರ್, ಅದೇ ತರ ನಿಗಾ ಮಾಡ್ತಿರ್ಬೇಕು, ಚೆನ್ನಾಗಿ ನೋಡ್ಕೊಬೇಕು ಅವನ್ನು, ಅವಾಗ ಅವು ಇರೋದು, ಇಲ್ಲ ಅಂದ್ರೆ ಅವು ಎದ್ದೊಟ್ಟಾಗ್ತವೆ. ನಿಮ್ ಹೊಲ ಜೊತೆಗೆ ಈಗ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀರಿ? ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್, ಇನ್ನೊಂದ್ ಐದಾರು ಪೆಟ್ಟಿಗೆ ತಂದು ಮಾಡಿ ಆಗ್ತದೆ. ನಿಮ್ಗೆ ಆ ಸಂಸ್ಥೆಯವರು, ಖಾಸಗಿ ಸಂಸ್ಥೆಯವರು ಇರ್ಬೋದು ಅಥವಾ ಈಗ ಕೆವಿಕೆಯವರು ಇರ್ಬೋದು, ನಿಮ್ ಪ್ರೋತ್ಸಾಹ ಕೊಡ್ತಾರೆ. ಏನ್ ಸರ್ಕಾರದ ಸವಲತ್ತು ಇದೆಯಲ್ಲ, ಅದನ್ನ ತಾವು ಯಾವುದೇ ಕಾರಣಕ್ಕೂ ತಗೊಳ್ಳಿ. ನೀವು ಸವಲತ್ತು ತಗೊಂಡ್ರೆ ನೀವು ನಿಮಗೋಸ್ಕರನೇ ಇರಬಹುದು, ಅದನ್ನ ನೀವು ತಗೊಳ್ಳದೆ ಮತ್ತೆ ಯಾರು ಬಳಕೆ ಮಾಡ್ಕೋಬೇಕು? ಹೌದು ಸರ್, ಅವ್ರು ಹೇಳ್ತಾರ, ಅವರು ನೀವು ಬನ್ನಿ ತಗೊಳ್ಳಿ ಅಂತ. ಹಾಗಾಗಿ ನಿಮ್ಗೆ ಸಹಾಯಧನನು ಸಿಗ್ತದೆ. ಅಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ವಾ, ಈ ಕಾಲದೊಳಗೆ ಯಾರು ಸಪೋರ್ಟ್ ಮಾಡ್ತಾರೆ? ಬರೀ ನಾವು ಬದುಕೋಣ ಅನ್ನೋರೇ ಹೊರತು ಈ ಕಾಲದೊಳಗೆ ಯಾರು ಸಪೋರ್ಟ್ ಮಾಡೋರಿಲ್ಲ. ಆದ್ರೂ ನಿಮ್ಗೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ವಾ, ಹಂಗಾಗಿ ಮಾಡ್ಕೊಬೇಕು ಅವಾಗ, ಇಲ್ಲಾಂದ್ರೆ ನಾವು ಹಿಂದೆನೆ ಉಳಿಬೇಕಾಗುತ್ತೆ. ಮಗ ಏನಂತಾನ ಮಂಗಳಮ್ಮ? ಮಗ ಏನಂತಾರೆ ಸರ್, ಅವ್ರು ಓದೋದ್ ಬಿಟ್ರೆ ಬೇರೆ ಇಲ್ಲ, ಚೆನ್ನಾಗಿ ಓದ್ಬೇಕು. ನಾನು ಚೆನ್ನಾಗಿ ಓದ್ತಾ ಇದ್ದಾನ? ಚೆನ್ನಾಗಿ ಓದ್ತಾ ಇದ್ದೇನೆ ಸರ್. ಬಿಕಾಂ ಮಾಡ್ತಾ ಇದ್ದಾನ? ಬಿಕಾಂ ಮಾಡ್ತಾ ಇದ್ದೇನೆ. ಮನೆಗ್ ಬಂದಾಗ ಇದು ನಿಮ್ದು ಜೇನ್ ಸಾಕಾಣಿಕೆ ನೋಡ್ತಾನ, ಹೊಲ ನೋಡ್ತಾನ? ಹೊಲ ತಕ್ಕೂ ಬರ್ತಾನೆ, ಜೇನ್ ಪೆಟ್ಗೆನು ನೋಡ್ತಾನೆ, ಅವನು ನಿಗಾ ಮಾಡ್ತಿರ್ತಾನೆ ಸರ್. ನಿಮ್ಮೂರಲ್ಲಿ ಎಷ್ಟು ಜನಸಂಖ್ಯೆ ಇರ್ಬೋದು ಸಾಮಾನ್ಯ ಮಂಗಳಮ್ಮ ಅವರೇ? ಒಂದು 500 ಮನೆಗಳು ಇರ್ಬೋದು. 500 ಮನೆಗಳು ಇರ್ಬೋದು. ಒಂದು ಮನೆಗೆ 4 ಜನ ಅಂತ ಇಟ್ಕೊಳ್ಳಿ, ಅಂದ್ರೆ ಒಂದು 2,000 ಜನ ಇದೆ ಅಂತ. ಹೌದಲ್ಲ, 2,500 ಜನಸಂಖ್ಯೆ ತಮ್ಮ ಊರಲ್ಲಿ ಇದೆ. ಇದೆ ಸರ್. ಹೊಲ ಮನೆ ಸಾಕಷ್ಟು ಇದೆ, ದೊಡ್ಡ ಊರು. ಹೌದಲ್ಲ, ಬಸ್ಗಳೆಲ್ಲ ಬಂದು ಹೋಗ್ತದೆ. ಸಾಕಷ್ಟು ಜನ. ಏನ್ ಮತ್ತೆ ತಾವು ಗಾಡಿ ಏನಾದ್ರು ಮತ್ತೆ ಇಟ್ಕೊಂಡಿರಾ ಮಗನಿಗೆ ಅಥವಾ ತಮ್ಗೆ? ಮಗಂಗೆ ಇಟ್ಟು ಕೊಡ್ಸವ್ರೆ ಸರ್. ಮೊನ್ನೆ ಈ ಇದ್ರೊಳಗೆ ನಾವು ಡಾನ್ ಫೌಂಡೇಶನ್ ಸಂಘಕ್ಕೆ ಸೇರಿದ್ವಲ್ಲ, ಅದ್ರಿಂದಲೇ ಲೋನ್ ತಗೊಂಡು ಮಗಂಗೊಂದು ಗಾಡಿ ಕೊಡ್ಸಿದೀವಿ. ಅಂದ್ರೆ ಬಸ್ ಅವನ್ ಟೈಮಿಗೆ ಸಿಗೋದಿಲ್ವಲ್ಲ, ಹಂಗಾಗಿ ಗಾಡಿ ಕೊಡ್ಸಿದೀವಿ ಒಂದು. ಅವ್ನು ತುಮಕೂರಿಗೆ ಬಂದು ಹೋಗ್ತಾನೆ? ತುಮಕೂರಿಗೆ ಬಂದು ಹೋಗ್ತಾನೆ. ಇನ್ನು ಮುಂದೆ ಓದೋ ಇದ್ದಾನೆ? ಇನ್ನು ಮುಂದಕ್ಕೆ ಓದ್ಬೇಕು, ನಾನು ಓದ್ಬೇಕು ಚೆನ್ನಾಗಿ ಅಂತ, ಯಾವ್ದಾದ್ರು ಒಂದ್ ಕೆಲ್ಸಕ್ಕೆ ಸೇರ್ಕೊಬೇಕು ಅಂತ ಅವನು. ಅಂದ್ರೆ ಹಳ್ಳಿ ಕಡೆ ಜನ ಅಂದ್ರೆ ನಮ್ಮ ಮನೆಯವರು ವ್ಯವಸಾಯ ಮಾಡೋದು ಹಿಂಸೆ ಪಡೋದನ್ನ ನೋಡಕ್ ಆಗೋದಿಲ್ಲ. ಕೆಲವೊಂದ್ಸಲಿ ಟೈಮಿಗೆ ಆಳುಗಳು ಬರೋದಿಲ್ಲ, ಅವಾಗ ಹಿಂಸೆಗಳು, ಅದನ್ನೆಲ್ಲ ನೋಡಕ್ ಆಗೋದಿಲ್ಲ. ನಾವು ಏನಕ್ಕಾದ್ರೂ ಒಂದ್ ಕೆಲ್ಸಕ್ಕೆ ಸೇರ್ಕೊಂಬೋದಲ್ವಾ? ಈಗೇನೋ ಬಿಸಿ ರಕ್ತ ನಮ್ಮ ಅಪ್ಪ ದುಡಿತದೆ, ಮುಂದೆ ಯಾರು ನೋಡ್ಕೊಂತಾರೆ? ನಿಜವಾಗ್ ತುಂಬಾ ಸಂತೋಷ ಆಗ್ತದ ಮಂಗಳಮ್ಮ ಅವರೇ, ನಿಮ್ ಮಗ ಆತರ ಭಾವನೆ ವ್ಯಕ್ತಪಡಿಸ್ತಾನಂದ್ರೆ ಅದಕ್ಕೋಸ್ಕರ ಮುಂದೆ ಇನ್ನು ಚೆನ್ನಾಗಿ ಓದ್ಬೇಕು. ಎಷ್ಟು ಗೌರವ ಇದೆ, ಎಷ್ಟು ಮಮಕಾರ ಇದೆ, ಅದು ಇವತ್ತೇ ಬೇಕು ಇವತ್ತು. ಅದೇನೋ ನಾವು ಮಾಡ್ಬೋದು ಸಹ, ಹಣೆ ಬರ ಯಾರಿಗ ಗೊತ್ತು, ಯಾವ ಮಕ್ಳು ಹೆಂಗಾಗ್ತವೆ ಅಂತ ಏನ್ ಗೊತ್ತಿರ್ತವೆ. ಒಟ್ನೊಳಗೆ ಓದ್ಬೇಕು ಅಂತ ಹೇಳ್ತಿರ್ತಾನೆ, ತನ್ನ ಪಾಡಿ ತಾನು ಮಾಡ್ಕೊಂಡು ಹೋಗ್ತಿರ್ತಾನೆ. ತುಂಬಾ ಸಂತೋಷ ಮಂಗಳಮ್ಮ ಅವರೇ, ಪ್ರಸ್ತುತ ಪ್ರಗತಿಪರ ರೈತ ಮಹಿಳೆಯಾಗಿ ಇವತ್ತು ತಮ್ಮದೇ ಆದ ಉಪಕಸುಬು, ಅದರಲ್ಲೂ ಜೇನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ, ಯಶಸ್ ಅನ್ನ ಕಂಡೀರಿ. ಇನ್ನೂ ಕೂಡ 10-6 ಪೆಟ್ಟಿಗೆಯನ್ನ ಇಡಬೇಕು, ಮತ್ತೆ ಇನ್ನು ತಮ್ಮ ಕೃಷಿಯನ್ನು ವಿಸ್ತರಣೆ ಮಾಡಬೇಕು ಅಂತೆಲ್ಲ ಇದ್ದೀರಿ. ತಮ್ಮ ಉದ್ಯೋಗ ಇನ್ನೂ ಯಶಸ್ ಕಾಣಲಿ, ಮುಂಬರುವ ದಿನಗಳಲ್ಲಿ ತಾವು ಒಬ್ಬ ಆದರ್ಶ ಕುಟುಂಬವಾಗಿ ಊರಲ್ಲಿ ಹೆಸರು ಗಳಿಸಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಮಂಗಳಮ್ಮ ಅವ್ರ ಜೊತೆಗೆ ಕೆಲವು ಜನ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ಬೋದಾ? ಹೇಳ್ಬೋದು ಸರ್. ಹೇಳಿ. 8970675131. ಇನ್ನೊಮ್ಮೆ ಹೇಳಿ. 8970675131. ಇನ್ನೊಮ್ಮೆ ಧನ್ಯವಾದಗಳು ಮಂಗಳಮ್ಮ ಅವರೇ, ನಮಸ್ಕಾರ. ಧನ್ಯವಾದ, ನಮಸ್ಕಾರ ಸರ್. ಪ್ರಗತಿಪರ ರೈತ ಮಹಿಳೆ ಮಂಗಳಮ್ಮ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಕೃಷಿ ರಂಗದಲ್ಲಿ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಎಚ್ ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನು ಕೇಳೋಣ.

ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ರಾಜವರದನ ಪರಮ ಪುರುಷನ ಕರಿ ರಾಜವರದನ ಪರಮ ಪುರುಷನ ಕರಿ ರಾಜವರದನ ಪರಮ ಪುರುಷನ ಕರಿ ರಾಜವರದನ ಪರಮ ಪುರುಷನ ಕರಿ ರಾಜವರದನ ಪರಮ ಪುರುಷನ ಕರಿ ರಾಜ ಕರಿ ರಾಜವರದನ ಪರಮ ಪುರುಷನ ಕರಿ ರಾಜವರದನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಪುರಂದರ ವಿಠಲನ ಕರೆಯ ಬಂದವರು ಪುರಂದರ ವಿಠಲನ ಕರೆಯ ಬಂದವರು ಪುರಂದರ ಕೊಟ್ಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಎಚ್ ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದ ಕೇಳುತ್ತಿದ್ದರೆ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೀಜ ಉತ್ಪಾದನೆ ಮತ್ತು ಅದರ ಸಂರಕ್ಷಣೆ ಈ ಕುರಿತು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರಾದ ರಾಮಕೃಷ್ಣ ಕೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮಾಹು ಸಂಗಡಿಗರಿಂದ ಸೋಬಾನೆ ಪದವನ್ನು ಸಹ ಕೇಳಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿರಂಗ ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:30. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ ಅದರಲ್ಲಿ